ಪ್ರಶ್ನೆಯಷ್ಟೇ ಕೇಳಿ ಉದ್ದ ಹೆಸರಿಂದ ನಮಗೆ ಕರೆದ್ರೆ ಅದು ಸುಮ್ಮನೆ ಕಿರಿಕಿರಿ ಆಗುತ್ತೆ. ಆದ್ದರಿಂದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹತ್ವವಾದ ಮಾಹಿತಿ ಇವತ್ತು ನಾವು ಪಡ್ಕೊಳ್ಳೋರಿದ್ದೇವೆ. ಮಂಜು ಸರ್ ಅವರೇ, ಹೇಳಿ, ಈ ಒಂದು ಕೃಷಿ ಬೆಳೆಗಳ ದೇಶಿ ತಳಿಗಳ ಸಂರಕ್ಷಣೆ ಮತ್ತು ಉತ್ತೇಜನ ಕಾರ್ಯಕ್ರಮ ರಾಜ್ಯ ಸರ್ಕಾರದಿಂದ ಹೇಗಿದೆ? ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ರಾಜ್ಯ ಸರ್ಕಾರ ಕೃಷಿ ಇಲಾಖೆ ಮೂಲಕ 2017 ಸಾವಯವ ಮತ್ತು ಸಿರಿಧಾನ್ಯದ ಅಂತಾರಾಷ್ಟ್ರೀಯ ಮೇಳಗಳನ್ನು ಮಾಡ್ತಾ ಬಂದಿದೆ. ಈ ಸಂದರ್ಭದಲ್ಲಿ ಸಾವಯವ ಮತ್ತು ಸಿರಿಧಾನ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟಂಗೆ ದೇಸಿ ತಳಿಗಳಿಗೂ ಸಹ ಇದರದ್ದು ಮಹತ್ವತೆಯನ್ನು ಅರಿವು ಮೂಡಿಸಬೇಕು ರೈತರಿಗೆ, ಮತ್ತು ಸಂರಕ್ಷಣೆ ಮಾಡ್ತಿರತಕ್ಕಂಥ ರೈತರಿಗೆ ಕೃಷಿ ಇಲಾಖೆ ಮೂಲಕ ಗುರುತಿಸಬೇಕು ಅನ್ನೋ ಉದ್ದೇಶದಿಂದ ಕಳೆದ ಬಾರಿ 2024 ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಆಯವ್ಯ ಭಾಷಣದಲ್ಲಿ ದೇಸಿ ತಳಿಗಳ ಸಂರಕ್ಷಣೆ ಮತ್ತು ಉತ್ತೇಜನ ಕಾರ್ಯಕ್ರಮವನ್ನು ಕೃಷಿ ಇಲಾಖೆ ಮೂಲಕ ಅನುಷ್ಠಾನ ಮಾಡಲು ಘೋಷಣೆ ಮಾಡಿದ್ದಾರೆ ಸರ್. ಈಗ ಈ ಗುರುತು ಮಾಡಬೇಕಾದ್ರೆ ಯಾವ್ಯಾವ ಗುಣಲಕ್ಷಣ ಇರಬೇಕು ನಮ್ಮ ದೇಸಿ ತಳಿಗಳಲ್ಲಿ? ಸರ್, ರೈತರು ತಲೆಮಾರುಗಳಿಂದ ಏನು ಬೆಳೆದಂಥ ಸಾಂಪ್ರದಾಯಿಕ ಪ್ರಭೇದಗಳನ್ನು ಮತ್ತು ಸ್ಥಳೀಯವಾಗಿ ಕೃಷಿ ಪದ್ಧತಿ ಅಳವಡಿಸ್ಕೊಂಡು ಆ ಸ್ಥಳೀಯವಾಗಿ ಸೂಕ್ತವಾಗಿರೋಂಥ ಬೆಳೆಗಳನ್ನು ಏನು ಕೃಷಿ ಬೆಳೆಗಳನ್ನು ಬೆಳೀತಿರ್ತಾರೆ ಅವರು, ಮತ್ತು ದೇಸಿ ತಳಿಗಳಲ್ಲಿ ವಿಶಿಷ್ಟವಾದ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದು. ಬಹುಮುಖ್ಯವಾಗಿ ಇಲಾಖೆ ಮೂಲಕ ನೋಟಿಫೈಡ್ ವೆರೈಟಿ ಏನು ಹೇಳ್ತೀವಿ ಅದನ್ನು ಹಾಗೂ ಮಾಡಿರೋಂಥ ವೆರೈಟಿಗಳು ಅಥವಾ ತಳಿಗಳು ಇರಬಾರ್ದು ಸರ್. ಕೇವಲ ರೈತರೇ ಸಂರಕ್ಷಣೆ ಮಾಡಿದಂಥ ತಳಿಗಳು ಈ ಯೋಜನೆಗಳಲ್ಲಿ ನಾವು ಒಳಪಡಿಸಿದ್ವಿ. ಮತ್ತು ಈ ಕಾರ್ಯಕ್ರಮನ ಅನುಷ್ಠಾನ ಮಾಡಬೇಕು ಅಂತ ಯಾವ ಥರ ಯೋಜನೆ ಮಾಡಲಾಗಿದೆ? ಸರ್, ಇದನ್ನು 5 ಕೃಷಿ ಇಲಾಖೆ ಮೂಲಕ ಇದನ್ನು ಅನುಷ್ಠಾನ ಮಾಡೋಕ್ಕೆ ನಾವು ಯೋಜನೆನ ಹಾಕೊಂಡಿದ್ದೀವಿ ಸರ್. ಇದರಲ್ಲಿ ಮುಖ್ಯವಾಗಿ ಏನು ಕಣ್ಮರೆಯಾಗುತ್ತಿರುವ ಈ ಆಯಾ ಸ್ಥಳೀಯ ಪ್ರದೇಶಕ್ಕೆ ಅನುಗುಣವಾಗಿರತಕ್ಕಂಥ ದೇಸಿ ತಳಿಗಳ ಗುರುತಿಸುವಿಕೆ, ಸಂರಕ್ಷಣೆ ಮಾಡೋದು, ಅಭಿವೃದ್ಧಿ, ಪ್ರಚಾರ ಮತ್ತು ರೈತರಿಗೆ ಉತ್ತೇಜನ ಮಾಡುವಂಥ ಕಾರ್ಯಕ್ರಮನ ಈ ಯೋಜನೆಯಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಓಕೆ ಓಕೆ, ನಮಸ್ಕಾರ. ಕೇಳುಗರೆ, ಕೇಳಿ ಪ್ರಶ್ನೆನ, ತಾವು ಯಾವೂರಿಂದ ಕರೆ ಮಾಡ್ತಿದ್ದೀರಿ, ಹೆಸರು ಹೇಳಿ? ಸರ್, ಬೆಳಗಾವಿ ಜಿಲ್ಲೆ ಸೌಂದರ್ಯ ತಾಲೂಕು. ಹೆಸರು? ಹೆಸರು ರಮೇಶ. ಕೇಳಿ ರಮೇಶ್ ಅವರು ಪ್ರಶ್ನೆ. ನಿಮ್ ಫೋನ್ ನಂಬರ್ ಬೇಕಾಗಿತ್ತು ಸರ್. ಆಮೇಲೆ ಕೊಡ್ತಾರೆ, ಕಾಲ್ ಮಾಡಿ. ಈಗಲೇ ಹೇಳ್ಬೇಕಾಗಿತ್ತು ಸರ್. ಕೊಡ್ತಾರೆ ಸರ್ ಫೋನ್. 8277 92 8277 92 9834 8277 92 9834 8277 92 9834 ಪ್ರಶ್ನೆ ಇಲ್ಲ ನಿಮ್ದು? ಪ್ರಶ್ನೆ ಏನಿಲ್ಲ ನಿಮ್ದು? ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಮಸ್ಕಾರ, ಹೆಸರು ಹೇಳಿ ಸರ್ ಅಲ್ಲಿಂದ? ಹೆಸರು? ಸೋಮೇಗೌಡ ಅಂತ ಸರ್. ಕೇಳಿ ಸೋಮೇಗೌಡ್ರೆ. ಸರ್, ಏನಿಲ್ಲ ಸರ್, ಈ ದೇಸಿ ತಳಿ ಅಂತ ಹೇಳಿದಲ್ಲ ಬತ್ತದ್ದು. ಕೃಷಿ ಬೆಳೆಗಳದ್ದು. ಕೃಷಿ ಬೆಳೆದು ಸರ್, ನಮ್ಮ ತಂದೆ ಅವರು ಆ ಕಾಲದಲ್ಲಿ ಈ ಕೆಂಪು ರಾಜಮುಡಿ ಬಿಳಿ ರಾಜಮುಡಿ ಅಂತ ಬೆಳೀತಾ ಇದ್ರು ಸರ್. ಅವಾಗ ಗದ್ದೆಲಿ ಸಣ್ಣ ಬತ್ತ ಸರ್ ಅದು. ಸರ್, ಇವಾಗ ಸಿಗುತ್ತ ಸರ್? ಇವಾಗ ಸಿಗುತ್ತೆ ಸರ್ ಮತ್ತೆ ಅದೇ ತಳಿ ಸಿಗುತ್ತಲ್ಲ? ಅದೇ ತುಂಬಾ ಲಾಂಗ್ ಬೆಳೀತಾ ಇತ್ತು ಸರ್, ಲಾಂಗ್ ಎತ್ತರಕ್ಕೆ ಬೆಳೀತಾ ಇತ್ತು ಬತ್ತ. ಸಿಗುತ್ತೆ, ನೀವು ಹುಡ್ಕೊಂಡು ಹೋದ್ರೆ ಇಲ್ಲಿ ಬೀಜ ಮೇಳ ಮೊನ್ನೆ ಮಾಡಿದ್ರಲ್ಲ ಬೆಂಗಳೂರಲ್ಲಿ. ಸರಿ ಸರ್, ಅದಕ್ಕೆ ಮಾಹಿತಿ ಕೇಳುವಂತ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ನಮಸ್ತೆ ಸರ್. ನಮಸ್ತೆ ಸರ್. ಆಯ್ತು ಸರ್. ಹಲೋ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ ರೀ. ಹೇಳಿ, ಹೆಸರು ಹೇಳಿ ಸರ್ ಎಲ್ಲಿಂದ? ನಾವು ಬೆಳಗಾವಿ ಜಿಲ್ಲಾ ರಾಯಬಾಗ್ ತಾಲೂಕ್ ರಾಯಬಾಗ್ನಿಂದ ಭೀಮರಾವ್ ಕುಕಟ್ಟೆ ಮಾತಾಡೋದ್ರಿ. ಕೇಳ್ರಿ ಭೀಮರಾವ್ ಜಿ, ನಾವ್ ಒಂದ್ 1/2 ಎಕರೆ ತೊಗರಿ ಹಾಕಿದೇವ್ರಿ, ಮೇ ಲಾಸ್ಟ್ ಒಳಗ್ರಿ, ಜವಾರಿ. ಅದು ಸ್ವಲ್ಪ ಸಾಧಾರಣ 2-3 ಫುಟ್ ಬಂದೈತ್ರಿ. ಅದು ಜರ ಜಿಗಿ ಬಿಳಾದೈತ್ರಿ, ಯಾವ ಔಷಧ ಹೊಡಿಬೇಕಂತ ಕೇಳಿದ್ರಿ. ಅಲ್ಲ, ಇದು ನೀವು ಪ್ರಶ್ನೆ ಕೇಳ್ತಾ ಇರೋದು ಈಗ ಕೀಟ ತಜ್ಞರಿಗಲ್ಲ ನೀವು ಕೇಳ್ತಾ ಇರೋದು, ಇವರು ಕೀಟ ಸಂರಕ್ಷಣೆ ಮಾಡೋರು. ನಮಸ್ಕಾರ ಸರ್. ನಮಸ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರು ಹೇಳಿ ಸರ್ ಎಲ್ಲಿಂದ? ನಮಸ್ಕಾರ ಸರ್. ನಮಸ್ಕಾರ, ಮೈಸೂರಿಂದ ಗೊತ್ತಾಯ್ತು. ನಿಮ್ಮ ರೇಡಿಯೋ ಸೆಟ್ 2-8 ಮಾತಾಡಿ. ಗೊತ್ತಾಯ್ತು, ಪ್ರಶ್ನೆ ಕೇಳಿ. ಪ್ರಶ್ನೆನ? ಪ್ರಶ್ನೆ ಕೇಳಿ ಸರ್. ನನ್ನ ಪ್ರಶ್ನೆ. ಹಲೋ ಕೇಳಿ ಕೇಳಿ ಕೇಳಿ. ಇದು ಸ್ಥಳೀಯ ಬಿತ್ತನೆ ಬೀಜದ ಗುಣಮಟ್ಟ ಇನ್ನು ಇದೇ ಗುಣಮಟ್ಟ ಇನ್ನು 10 ವರ್ಷಕ್ಕೆ ಪರೀಕ್ಷೆ ಮಾಡುದು ಇದೇ ಗುಣಮಟ್ಟ ಇರ್ತದ ಅಂತ ನನ್ನ ಪ್ರಶ್ನೆ ಗುರುಗಳ. ಇದು ಗುಣಮಟ್ಟದ್ದಲ್ಲ,

ಇದು ಕೃಷಿರಂಗ ಇದಲ್ಲ. ಹಲೋ ಕೃಷಿರಂಗ ಸರ್, ಕೇಳಿ ಪ್ರಶ್ನೆ ಕೇಳಿ. ದೇಶಿ ಬೀಜದ ಬಗ್ಗೆ ಮಾತಾಡ್ತಾರೆ. ಹ್ಮ್, ಈಗ ನಾವು ಉತ್ತರ ಕರ್ನಾಟಕದಾಗ ಬರ್ತೇವ್ರಿ. ಹೌದು, ತಾಲೂಕ್ ಹತ್ತನಿ ಜಿಲ್ಲಾ ಬೆಳಗಾವ್ರಿ, ಸ್ವಲ್ಪ ಗುರ್ಪಾದ್ಗೋಳ್ರಿ. ಹ್ಮ್ ಕೇಳಿ. ಈ ನಮ್ಮ ಏರಿಯಾದಾಗ ಯಾವ ಶೇಂಗಾ ಬೀಜ ಹಾಕ್ಬೇಕ್ರಿ? ಅಲ್ಲ, ನಿಮ್ದು ಹೊಸ ಯಾವ್ದಾದ್ರು ಶೇಂಗಾ ತಳಿ ಇದ್ರೆ ಹೇಳಿ. ಅಲ್ಲಿ ಹಳೆ ತಳಿಗಳು ಇರ್ತಾವಲ್ಲ, ನಿಮ್ಮ ರೈತರು ಸಂಗ್ರಹಣೆ ಮಾಡ್ಕೊಂಡಿರ್ತಾರೆ, ಅದು ಮತ್ತೆಲ್ಲೂ ಬೇರೆ ಕಡೆ ಇರಲ್ಲ, ಪ್ರಚಾರ ಆಗಿರಲ್ಲ. ಈಗ ನಾವು ಹಾಕೋದು ಗಜ್ಜೆ ಶೇಂಗಾ ರೀ. ಅದೇ ಗಜ್ಜೆ ಶೇಂಗಾ, ಅದು ಕೂಡ ಒಂದು ಏನು, ಅದು ಅಪರೂಪದ ತಳಿ ಆಗಿದ್ರೆ ಅದನ್ನು ಸಂಗ್ರಹಣೆ ಮಾಡ್ತಾರೆ ರಾಜ್ಯ ಸರ್ಕಾರದವರು. ಅಂಥದ್ದು ಕಾರ್ಯಕ್ರಮ ಇದು. ಹ್ಮ್, ಹೊಸ ತಳಿಗಳ ಬಗ್ಗೆ ಅವರು ಅಲ್ಲ, ಹಳೆ ತಳಿಗಳು ನಿಮ್ಮ ಕಡೆ ಇರ್ತದಲ್ಲ ಯಾವ್ದಾದ್ರು ಒಂದೊಂದು, ಅದು ಬೇರೆ ಕಡೆ ಇರಲ್ಲ, ಅಪರೂಪದ ತಳಿ ನಿಮ್ಮ ಕಡೆ ಇರುತ್ತದೋ, ಅಂತ ರೈತರನ್ನು ಹುಡುಕಿ ಅವರು ಸಂಗ್ರಹಣೆ ಮಾಡಿ ಮತ್ತೆ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ಯೋಜನೆ ಹಾಕೊಂಡಿದ್ದಾರೆ. ಅಂದ್ರೆ ಈಗ ಸಂಗ್ರಹಣೆ ಅಷ್ಟು ಚಾಲೋ ಇದಾರೆ? ಇಲ್ಲ, ಸಂಗ್ರಹಣೆ ಮಾಡಿ ನಾವು ಅದನ್ನ ಮುಂದಿನ ಪೀಳಿಗೆಗೂ ಅದನ್ನ ಇಡಬೇಕು ಅಂತೇಳಿ ಜೀನ್ ಬ್ಯಾಂಕ್ ಅಲ್ಲಿ ಇಡ್ತಾ ಇದೀವಿ ಸರ್. ಮತ್ತೆ ಒಂದೆರಡು ವರ್ಷ ಆದ ನಂತರ ಒನ್ಸ್ ಅದನ್ನ ನಾವು ಶುದ್ಧೀಕರಣ ಆದ್ಮೇಲೆ ರೈತ ಸಂಪರ್ಕ ಕೃಷಿ ಇಲಾಖೆ ಮೂಲಕನೇ ರಾಜ್ಯ ಸರ್ಕಾರ ಎಲ್ಲ ರೈತರಿಗೂ ಪರಿಚಯ ಮಾಡಿ ವಿಶೇಷ ಗುಣ ಇರತಕ್ಕಂಥ ಸುಮಾರು 20 ಬೆಳೆಗಳದ್ದು ನಾವು ರೈತರಿಗೆ ಹಂಚಿಕೆ ಮಾಡೋಕ್ಕೆ ಉದ್ದೇಶ ಇಟ್ಕೊಂಡಿದ್ದೀವಿ ಸರ್. ನಮಸ್ಕಾರ, ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ. ಹಲೋ, ಕೇಳಿ ಸರ್, ಹೆಸರು ಹೇಳಿ ಅಲ್ಲಿಂದ. ನಮಸ್ತೆ ಸರ್, ನಾನು ವೆಂಕಟೇಶ್ ಅಂತ, ಲಕ್ಷ್ಮೀಪುರ ಮೈಸೂರು ತಾಲೂಕ್, ಮೈಸೂರು ಜಿಲ್ಲೆ ಕಸ್ಬೋಳಿ. ಕೇಳಿ ಸರ್. ಅಧಿಕಾರಿಗಳಿಗೆ ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಈಗ ಈ ಖಾಸಗಿ ಕಂಪನಿಯವರು 3 ಕೆಜಿ ಭತ್ತ ಕೊಟ್ಬಿಟ್ಟು ಒಂದು 3 ಕೆಜಿ ಬ್ಯಾಗ್ಗೆ 40 ಬ್ಯಾಗ್ ಭತ್ತ ಬೆಳಿಬೋದು ಅಂದ್ಬಿಟ್ಟು ಒಂದ್ ಇದ್ ಮಾಡ್ತಾರೆ ಸರ್ ಈ ಕಡೆ ನಮ್ ಕಡೆ ಎಲ್ಲ. ಇದು ನಿಜಾನ? ಮತ್ತೆ ಇದೀಗ ಸರ್, ನಾವು ಅವಾಗೆಲ್ಲ 25 ಕೆಜಿ ಬ್ಯಾಗ್ ಅಲ್ಲಿ ಬೆಳಿತಿದ್ವೋ, ಇದು ನಿಜಾನ ಅಂತ ಕೇಳ್ತದೆ ಸರ್. ಸರ್, ಇವತ್ತು ನಾವು ಚರ್ಚೆ ಮಾಡ್ತಿರೋದು ದೇಸಿ ತಳಿಗಳದು, ತಾವು ಏನು ಪ್ರತ್ಯಕ್ಷವಾಗಿ ಅಲ್ಲಿ ಏನು 3 ಕೆಜಿಗೆ ಅನ್ವಯಿಸ್ತದೆ? ಇಲ್ಲ, ಇದು ದೇಶಿ ತಳಿಗಳು ಅಗದಿ ಕಡಿಮೆ ಬೆಳೆ ಕೊಡ್ತವೆ. ಇಳುವರಿ ಅಷ್ಟು ಕೊಡದೇ ಇಲ್ಲ. ಇಳುವರಿ ಬಗ್ಗೆ ಅದು ಇಲ್ಲೇ ಇಲ್ಲ, ಮಾತೇ ಇಲ್ಲ. ಅಲ್ಲಿ ಅವು ಕಡಿಮೆ ಇಳುವರಿ ಕೊಡ್ತವೆ, ಗುಣಮಟ್ಟದ್ದು ಕೊಡ್ತವೆ, ಮತ್ತೆ ಬಿಸಿಲು ಜಾಸ್ತಿ ಆದಾಗ ಅವು ಬೆಳ್ಕೊಂಡು ಹೋಗ್ತವೆ, ಅಷ್ಟೇ ಅದರದ್ದು ಪ್ರಯೋಜನ. ಮತ್ತೆ ಏನು ಪೋಷಕಾಂಶಗಳು ಜಾಸ್ತಿ ಇರುತ್ತೆ ಅಂತ. ಸರ್, ಇಳುವರಿ ಕಮ್ಮಿ ಕೊಟ್ಟಾಗ ನಾವು ರೈತರು ಆರ್ಥಿಕವಾಗಿ ನಾವು ಎಲ್ಲಿಂದ ತರಿಸ್ತಾರೆ? ಇಲ್ಲ ಇಲ್ಲ, ಇದು ಅಪರೂಪದ ತಳಿಗಳು, ನಿಮ್ಮಂತ ಕೆಲವು ರೈತರು ಅವರಲ್ಲಿ ಇದಾವೆ ಇನ್ನುವ, ಹಾಂ, ಅದು ಪ್ರಚಾರ ಆಗಿಲ್ಲ ಇನ್ನುವ, ಅಂಥ ತಳಿಗಳನ್ನು ಹುಡುಕಿ ಹುಡುಕಿ ಸಂರಕ್ಷಣೆ ಮಾಡಬೇಕಂತ ಒಂದು ಯೋಜನೆ ಸರ್ಕಾರ ಹಾಕ್ಕೊಂಡಿದೆ. ಅದರ ಸಲುವಾಗಿ ಈ ಒಂದು ಕಾರ್ಯಕ್ರಮ ಬಗ್ಗೆ ಒಂದು ಐಡೆಂಟಿಫೈ ಮಾಡಿ ನಿಮಗೆಲ್ಲ ಕೊಡ್ತಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀರಾ ಸರ್? ಮಾಡ್ತಾರೆ, ಅದರ ಸಲುವಾಗಿ 5 ವರ್ಷದ ಯೋಜನೆ ಹಾಕೊಂಡಿದ್ದಾರೆ ಅವರು. ಆಯ್ತು, ನಿಮ್ಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ. ಕೇಳಿ ಸರ್, ಹೆಸರಳ್ಳಿ ಎಲ್ಲಿಂದ? ನಂದಿಗಳಿಂದ ಮಹೇಶ್ ಮಾತಾಡ್ತಾ ಇದ್ದೀನಿ. ಕೇಳಿ ಮಹೇಶ್ ಅವರೇ. ಸರ್, ಸಂಪ್ರದಾಯದಲ್ಲಿ ಗುಂಡಿ ಒಳಗಡೆ ಗುಂಡಿ ನೆಲಮರಿಗೆ ಗುಂಡಿ ಮತ್ತೆ ಕಣಜ ನಮ್ ಕಡೆ ತಡಕೆ ಅಂತೀವಿ, ಇರ್ತಕ್ಕಂತ ತಳಿಗಳು. ನೀವು ಸರ್ಕಾರ ಮತ್ತು ಅಧಿಕಾರಿಗಳು ಹೇಳುವ ತಳಿಗೂ ಇರುವ ವ್ಯತ್ಯಾಸ ಏನು ಸರ್? ಸರ್, ತಾವು ಅದೇ ದೇಸಿ ತಳಿಗಳು ಏನು ಸಂರಕ್ಷಣೆ ಮಾಡಿ ವಾಡೆ ಮತ್ತು ಮೂಡೆಗಳಲ್ಲೆಲ್ಲ ಕಲೆಕ್ಟ್ ಮಾಡ್ತಿದ್ರಲ್ಲ, ಏನು ನಮ್ಮ ಬಿತ್ತನೆ ಬೀಜ ಇರ್ಬೋದು, ಅವನ್ನೆಲ್ಲ ಕೆಲವು ಕಡೆ ವಾಡೆ ಅಂತಾರೆ, ಮೂಡೆ ಮತ್ತು ಕೆಳಗಡೆ ಪಾಯದಲ್ಲೂ ಕಲೆಕ್ಟ್ ಮಾಡ್ತಿದ್ರಲ್ಲ, ಆ ದೇಸಿ ಬಿತ್ತನೆ ಬೀಜಗಳನ್ನೇ ನಾವೀಗ ಸಂರಕ್ಷಣೆ ಮಾಡಿ ಮುಂದಿನ ತಲೆಮಾರಿ ಕೊಡೋಕ್ಕೆ ಅವಕಾಶ ಮಾಡ್ಕೊಂಡಿದ್ದೀವಿ ಸರ್ ಇಲಾಖೆ ಮೂಲಕ. ಸೇಮ್ ಅದೇ ದೇಸಿ ಬಿತ್ತನೆ ಬೀಜಗಳನ್ನು ಈಗ ನಮ್ಮ ಇಲಾಖೆ ಕಲೆಕ್ಟ್ ಮಾಡಿದೆ. ಈಗ ಸರ್, ನಿಮ್ಮ ಹತ್ರ ಆ ತರದ ತಳಿಗಳು ವಿಶೇಷವಾದ ಗುಣ ಇದ್ರೆ ನಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಭೇಟಿ ಮಾಡಿದ್ರೆ ಅವರು ಅದನ್ನ ಕಲೆಕ್ಟ್ ಮಾಡ್ಕೊಂಡು ನಾವಿಲ್ಲಿ GKVK ಜೀನ್ ಬ್ಯಾಂಕ್ ಅಲ್ಲಿ ಅದಿಟ್ಬಿಟ್ಟು ತಳಿನ ಶುದ್ಧೀಕರಣ ಮಾಡಿ ನಾವು ಪ್ರಚಾರ ಮಾಡ್ತೀವಿ ಸರ್. ದಯವಿಟ್ಟು ನಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಕಾಂಟ್ಯಾಕ್ಟ್ ಮಾಡಿ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ. ಕೇಳಿ ಸರ್, ಹೆಸರಳ್ಳಿ ಎಲ್ಲಿದ್ದ? ಮಂಜು ಸರ್ ಅವರೇ, ಈಗ ಹಾಗಿದ್ರೆ ವಿಶೇಷ ತಳಿಗಳು ಅಪರೂಪದ ತಳಿಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಇದಕ್ಕೆ ಈ ಒಂದು ರೈತರಿಗೆ ಯಾವ್ಯಾವ ಸವಲತ್ತು ಕೊಡ್ತೀರಿ ಹಾಗೆಲ್ಲಾದರೂ ಮಾಡಿದರೆ? ಸರ್, ಈಗ

ಗಿರಿ ಮಲ್ಲಯ್ಯನ ಶಿಖರವ ಗಿರಿ ಮಲ್ಲಯ್ಯನ ಶಿಖರವ ಸೋಬನಿರೆ ಸೋಬನ ಗಿರಿ ಮಲ್ಲಯ್ಯನ ಶಿಖರದ ಬಗೆಲು ಮುಂದೆ ಪಕ್ಷಿ ಇಂಡಾಗಿ ಬದುಕುವ ನಾರಾಣಿಯೇ ವಾಸ ಮೋತಿನ ಹಸೆಯ ಬಾರೆದೋ ಸೆಸಿಮೋಕಿಯಾರೋ ಕರೆವರೋ ನೇತಿಲಿನ ನೆತ್ತಿಯಲ್ಲಿ ಒಳೆಯೂತ ಕಿವಿಯಲ್ಲಾಲೆ ಕರುಣಲಿ ಪಾದುಕ ಕೊರಳಿನಲ್ಲಿ ಒಳೆಯೂತ ಆರತಿಯ ತಿರಿವರ ಹದಿನಾಲ್ಕು ಲೋಕನಾಳುವಂತ ಶ್ರೀರಾಮಚಂದ್ರಗೆ ಹದಿನಾಲ್ಕು ಲೋಕನಾಳುವಂತ ಶ್ರೀರಾಮಚಂದ್ರನಿಗೆ ವರುಷಾಳುವಂತ ಶ್ರೀರಾಮಚಂದ್ರ ನಾಲ್ಕು ಲೋಕನಾಳುವಂತ ಶ್ರೀರಾಮಚಂದ್ರನಿಗೆ ವರುಷ